बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ ಕಬ್ಬಿನ ಬೆಳೆಯ ಸುಧಾರಿತ ಬೇಸಾಯ ತಾಂತ್ರಿಕತೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಡನೆ ಸಂದರ್ಶನವನ್ನ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರಿಗೆ ಕಬ್ಬಿನ ಬೇಸಾಯದಲ್ಲಿ ಸುಧಾರಿತ ಒಂದು ಬೇಸಾಯ ತಾಂತ್ರಿಕತೆಗಳು ಯಾವ ರೀತಿ ಇದಾವೆ, ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಕಬ್ಬಿನ ಬೇಸಾಯಕ್ಕೆ ಹೋಗ್ತಿದ್ದಾರೆ, ಲಿಂಗಸೂರು ತಾಲೂಕು, ಮಾನ್ವಿ ತಾಲೂಕುಗಳಲ್ಲಿ ವಿಶೇಷವಾಗಿ ಯಾವ ತಳಿ ಈ ಭಾಗಕ್ಕೆ ಸೂಕ್ತ ಇದಾವೆ, ಜೊತೆಗೆ ಯಾವ ರೀತಿ ಬೇಸಾಯ ಕ್ರಮಗಳನ್ನ ಮಾಡೋದ್ರ ಮುಖಾಂತರ ಹೆಚ್ಚು ಒಂದು ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಶ್ಯಾಮರಾವ್ ಅವರು. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೆ ನಮ್ಮ ಕೃಷಿ ಮಹಾವಿದ್ಯಾಲಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ. ಹೇಳಿ ಸರ್, ಮೊದಲೇದಾಗಿ ಹೇಗ ಅನಿಸುತ್ತೆ ನಿಮಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರೈತರು ಇತ್ತೀಚೆಗೆ ಕಬ್ಬಿನ ಬೇಸಾಯ ಎಲ್ಲೋ ಜಾಸ್ತಿ ಮಾಡ್ತಾ ಇದಾರೆ ಅಂತ ಹೇಳಿ ನಮಗೆ ತಿಳಿತಾ ಇದೆ, ನಿಮ್ಮ ಒಬ್ಬ ಬೇಸಾಯ ತಜ್ಞರಾಗಿ ತಮಗೆ ಏನನ್ಸ್ತಾ ಇದೆ? ಈಗ ನಮ್ಮ ಕೃಷಿಯಲ್ಲಿ ಏನಾಗಿದೆ, ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ವಾತಾವರಣದಲ್ಲಿ ಸಾಕಷ್ಟು ಈ ಒಂದು ತಾಪಮಾನ ಆಗಲಿ ಮತ್ತು ಮಳೆಯ ಪ್ರಮಾಣ ಆಗಲಿ, ನೀರಿನ ಲಭ್ಯತೆ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ರೈತರು ಕೂಡ ಏನಾಗಿದೆ, ಒಂದು ಹೊಸ ಹೊಸ ಬೆಳೆಗಳ ಬಗ್ಗೆ ಮತ್ತು ಹೊಸ ಹೊಸ ವಿಧಾನಗಳ ಬಗ್ಗೆ ಕೂಡ ಹೆಚ್ಚಿನ ಆಸಕ್ತಿ ವಹಿಸುತ್ತಿದ್ದಾರೆ. ರೈತರು ಅಷ್ಟೇ ಅಲ್ಲದೆ ಈಗ ಯುವಕರು ಕೂಡ, ಯಾಕಂದ್ರೆ ಈಗ ಕೆಲವೊಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನ್ ಮಾಡ್ತಾ ಇದಾರೆ, ಅವರು ಒಂದು ಕೃಷಿಗೆ ಬರ್ತಾ ಇದ್ದಾರೆ. ಆದ್ದರಿಂದ ಏನಾಗ್ತದೆ, ಅವರು ಹೊಸ ಹೊಸ ಒಂದು ವಿಧಾನಗಳು ಮತ್ತು ಬೆಳೆಗಳ ಬಗ್ಗೆ ಹೆಚ್ಚಿನ ಒಂದು ಕಾತರರಾಗಿದ್ದಾರೆ ಮತ್ತು ಅದರಿಂದ ಯಾವ ರೀತಿ ಲಾಭ ಪಡೆದುಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ಹೊಸ ಹೊಸ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು. ಅದರಿಂದ ಏನಾಗಿದೆ, ಭತ್ತ ಆಗಲಿ, ಯಾಕಂದ್ರೆ ಸಾಕಷ್ಟು ರೈತರು ಈ ಭಾಗದಲ್ಲಿ ಭತ್ತ ಮತ್ತು ಹತ್ತಿ ಬೆಳೀತಾ ಇದ್ದರು, ಈಗ ಏನಾಗಿದೆ ಕಬ್ಬು ಬೆಳೆಯುವ ಕಡೆ ಹೆಚ್ಚಿನ ಆಸಕ್ತಿ ವಹಿಸ್ತಾ ಇದೆ. ಯಾಕಂದ್ರೆ ಕಬ್ಬಿಗೆ ಅಷ್ಟೊಂದು ಹೆಚ್ಚಿನ ಗಮನ ಹರಿಸೋದು ಬೇಕಾಗಿಲ್ಲ ಅಂತ ಅವರಲ್ಲಿ ತಲೆಯಲ್ಲಿದೆ ಮತ್ತು ಹೆಚ್ಚಿನ ಒಂದು ಕೂಲಿ ಆಳುಗಳು ಬೇಕಾಗಿಲ್ಲ, ಯಾಕಂದ್ರೆ ಸಾಕಷ್ಟು ಒಂದು ಹನಿ ನೀರಾವರಿ ಪದ್ಧತಿ ಆಗಲಿ, ಅದ್ರ ಮೂಲಕ ಗೊಬ್ಬರ ಕೊಡೋದಾಗಲಿ, ಕಳೆನಾಶಕ ನಿರ್ವಹಣೆ ಆಗಲಿ, ಇಂತಹ ಪದ್ಧತಿಗಳು ಹೊಸ ಹೊಸ ಪದ್ಧತಿಗಳು ಬಂದಿದ್ದರಿಂದ ಹೆಚ್ಚಿನ ಜನರು ಈ ಒಂದು ಕಬ್ಬು ಬೆಳೆಯಲ್ಲಿ ಆಸಕ್ತಿ ವಹಿಸ್ತಾ ಇದ್ದಾರೆ. ಈಗ ನಮ್ಮ ರಾಯಚೂರು ಜಿಲ್ಲೆ ಬಂದ್ರೆ ಕಬ್ಬಿನ ಬೇಸಾಯವನ್ನ ಮಾಡುವಂತ ರೈತರಿಗೆ ಮುಖ್ಯವಾಗಿ ಯಾವ ತರ ಭೂಮಿ ಇರಬೇಕು, ಜೊತೆಗೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡು ಬೇಸಾಯ ಮಾಡೋದು ಸೂಕ್ತ ಅಂತ ಹೇಳ್ತಿರ್ತಾವ? ಈಗ ಕಬ್ಬು ನಾವು ಎಲ್ಲಾ ತರ ಮಣ್ಣಲ್ಲಿ ಬೆಳಿಬಹುದು, ಯಾಕಂದ್ರೆ ಇದಕ್ಕೆ ಯಾವುದೇ ತರ ಸೀಮಿತವಾದ ಮಣ್ಣ ಬೇಕಾಗಿಲ್ಲ. ಯಾಕಂದ್ರೆ ಈಗ ನಾವು ಹನಿ ನೀರಾವರಿ ಪದ್ಧತಿ ಅನುಸರಿಸೋದ್ರಿಂದ ಯಾವುದೇ ಮಣ್ಣಲ್ಲಿ ಕೂಡ ಈ ಕಬ್ಬನ್ನು ಬೆಳಿಬಹುದು. ಆದಷ್ಟು ಕಪ್ಪು ಮಿಶ್ರಿತ ಮಣ್ಣು ಅಂದ್ರೆ ಮಧ್ಯಮ ಕಪ್ಪು ಮಿಶ್ರಿತ ಮಣ್ಣು ಬಹಳಷ್ಟು ಸೂಕ್ತವಾಗಿರ್ತದೆ. ಈ ನಮ್ಮ ಪ್ರದೇಶದಲ್ಲಿ ಅಲ್ಪಾವಧಿ ತಳಿ ಮತ್ತು ಮಧ್ಯಮಾವಧಿ ತಳಿ ಅಂದ್ರೆ ಬೇರೆ ಬೇರೆ ತಳಿಗಳಿವೆ. ನಾವು ಸಮಯ ಅನುಸಾರ ಯಾವ ರೀತಿ ನಾವು ಯಾವ ತಿಂಗಳಲ್ಲಿ ಈ ಕಬ್ಬನ್ನು ನಾಟಿ ಮಾಡ್ತೇವೋ ಅದನ್ನು ನೋಡ್ಕೊಂಡು ನಾವು ಕೆಲವೊಂದು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಯಾರಾದ್ರೂ ರೈತರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಏನಾದರೂ ನಾಟಿ ಮಾಡ್ಬೇಕಾದ್ರೆ COC 671 ಅಂತಿದೆ, ಅದು ಸುಮಾರು 10-11 ತಿಂಗಳಲ್ಲಿ ಕಟಾವು ಬರ್ತವೆ. ಇನ್ನು ಯಾರಾದ್ರೂ ರೈತರು ಜುಲೈ ಆಗಸ್ಟ್ ಅಂದ್ರೆ ಏನಾಗ್ತದೆ, 1.5 ವರ್ಷ ಬೇಕಾಗ್ತದೆ, ಅದೇ ದೀರ್ಘಾವಧಿ ತಳಿ. ಅಂತದಲ್ಲಿ ನಾವು CO 9401 ಒಂದು ಅಂತಿದೆ, ಆಮೇಲೆ CO 8603 ಒಂದು, CO 8603 ಅಂತಿದೆ. ಇದು ಬಹಳಷ್ಟು ಒಂದು ನಮ್ಮ ಪ್ರದೇಶದಲ್ಲಿ ಅಂದ್ರೆ ಬಿಜಾಪುರ ಮತ್ತು ಧಾರವಾಡ ಈ ಬಾಲ್ಕೋಟ ಪ್ರದೇಶದಲ್ಲಿ ಒಂದು ಶಿಫಾರಸವಾದ ತಳಿ, ಬಹಳ ವರ್ಷಗಳಿಂದ ಈ ಒಂದು ತಳಿಯನ್ನು ಬೆಳೀತಾ ಇದ್ದಾರೆ. ಇದು ಸುಮಾರು 12-14 ತಿಂಗಳಲ್ಲಿ ಕಟಾವು ಬರ್ತದೆ. ಈ ತಳಿ ವಿಶೇಷ ಏನಂದ್ರೆ ಎಲ್ಲಾ ಒಂದು ಅವಧಿಯಲ್ಲಿ ಬೆಳಿಬಹುದು, ಅಂದ್ರೆ ಜುಲೈ ಅಕ್ಟೋಬರ್ ಅಲ್ಲಿ ಬೆಳಿಬಹುದು ಅಥವಾ ನವೆಂಬರ್ ಫೆಬ್ರವರಿ ತಿಂಗಳಲ್ಲಿ ಕೂಡ ಬೆಳಿಬಹುದು, ಅಥವಾ ನಾವು ಏನಾದರೂ ರೈತರು ಅಕ್ಟೋಬರ್ ನವೆಂಬರ್ ಅಲ್ಲಿ ತಿಂಗಳ ನಾಟಿ ಮಾಡಿದ್ರು ಕೂಡ ಅವಾಗ ಕೂಡ ಇದನ್ನು ಬೆಳಿಬಹುದು. ಮತ್ತು ಏನಾದ್ರೂ ಈಗ ನಾವು ಜನವರಿ, ಈಗ ರೈತರು ಏನ್ ಮಾಡ್ತಾರೆ, 1 ವರ್ಷದ ಕಬ್ಬು ಬೆಳಿತಾರೆ, ಅಂತ ಒಂದು ಸನ್ನಿವೇಶದಲ್ಲಿ ಜನವರಿ ಫೆಬ್ರವರಿ ಅವಾಗ ಕೂಡ ನಾವು ಈ ನಾಟಿ ಮಾಡ್ಲಿಕ್ಕೆ ಒಂದು ಸೂಕ್ತವಾದ ತಳಿ. ಇನ್ನೊಂದು SNK 632 ಅಂತಿದೆ, ಈ ಅಲ್ಲಿ ಕೂಡ ಇದು 12-13 ತಿಂಗಳಲ್ಲಿ ಕಟಾವು ಬರ್ತದೆ, ಇದನ್ನು ಕೂಡ ವರ್ಷ ಪೂರ್ತಿ ಬೆಳಿಬಹುದು. ಇನ್ನೊಂದು ಮಧ್ಯಮಾವಧಿ ತಳಿ ಇದೆ, CO 0602 ಅಂತಿದೆ. ಈ ತಳಿಯಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಚೌಳ ಇರುವಂತ ಪ್ರದೇಶದಲ್ಲಿ, ಯಾಕಂದ್ರೆ ಕೆಲವೊಂದು ನಮ್ಮ ರಾಯಚೂರು ವಿಭಾಗದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಸವಳಿ ಇದೆ. ಅಂತ ಪ್ರದೇಶದಲ್ಲಿ ನಾವ್ ಏನ್ ಮಾಡಬಹುದು, CO 06027, ಇದು 12-14 ತಿಂಗಳಲ್ಲಿ ಕಟಾವು ಬರ್ತದೆ ಈ ತಳಿ. ಇನ್ನೊಂದು ವಿಶೇಷತೆ ಏನಂದ್ರೆ, ಕಬ್ಬಿನಲ್ಲಿ ಬಿಳಿ ಉಣ್ಣೆ ಏನು ಒಂದು ಬರುವಂತ ಇದ್ದೇ ಇರ್ತದೆ, ಅಂತ ಸನ್ನಿವೇಶ ಇರ್ತದೆ. ಅಂತ ಒಂದು ಪ್ರದೇಶದಲ್ಲಿ ಈ CO 06027 ತಳಿಯನ್ನ ಬೆಳೆಯಬಹುದು. ಈಗ ಭೂಮಿ ಸಿದ್ಧತೆ ಬಗ್ಗೆ ಆಯ್ತು, ಆಮೇಲೆ ನಾಟಿ ಪದ್ಧತಿ. ಈಗ ಕೆಲವೊಂದು ಜನ ರೈತರು ತುಂಡುಗಳನ್ನ, ಕಬ್ಬಿನ ತುಂಡುಗಳನ್ನ ನಾಟಿ ಮಾಡ್ತಾರೆ, ಕೆಲವೊಂದು ಸಸಿಗಳು ಸಿಗ್ತಾ ಇದ್ದಾವೆ, ಈಗ ಸಸಿಗಳು ಸಿಗ್ತಾ ಇದ್ದಾವೆ, ಇದ್ರ ಬಗ್ಗೆ ಅಂತರ ಹೇಗೆ ಇಟ್ಟು ನಾಟಿ ಮಾಡೋದು ಒಳ್ಳೇದಂತೀರಿ? ಜೊತೆಗೆ ಭೂಮಿ ಸಿದ್ಧತೆ ಬಗ್ಗೆ ಹೇಳಿ ಸ್ವಲ್ಪ. ನಾವ್ ಏನ್ ಮಾಡಕ್ ಅಂದ್ರೆ, ಈಗ ನಾವು ಎಂತ ಒಂದು ತುಂಡುಗಳನ್ನ ಆಯ್ಕೆ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಂದು ಪ್ರದೇಶ ಏನಾಗ್ತದೆ, ರೋಗ ಇರ್ತದೆ. ಅಂತ ಪ್ರದೇಶ ನಾವು ತಂದು ನಾವು ಹಾಕಿದ್ರೆ ಏನಾಗ್ತದೆ, ಈ ಕೆಂಪು ರೋಗ ಮತ್ತು ಕೊಳೆ ರೋಗ ಬಂದ್ಬಿಡ್ತೀವಿ. ಆದಷ್ಟು ನಾವು ರೋಗ ರಹಿತ ತುಂಡುಗಳನ್ನ ಆಯ್ಕೆ ಮಾಡಬೇಕು. ಪ್ರತಿಯೊಂದು ಎಕರೆಗೆ ಒಂದು 10,000-14,000 ಮೂರು ಕಣ್ಣಿನ ತುಂಡುಗಳನ್ನ ಆಯ್ಕೆ ಮಾಡಬೇಕು. 10,000-14,000 ಮೂರು ಕಣ್ಣಿನ ತುಂಡುಗಳು. ನೀವ್ ಹೇಳಿದಂಗೆ ಕೆಲವೊಂದ್ ಕಡೆಗೆ ಟಿಶ್ಯೂ ಕಲ್ಚರ್ ಬಂದಿದೆ, ಅಂತ ಕೂಡ ನಾವು ಕೇವಲ ಒಂದು ಎಕರೆಗೆ 5,000 ಸಾಕಾಗ್ತದೆ. ಆಮೇಲೆ ಈಗ ಒಂದು ಬರೇ ಒಂದೇ ಕಣ್ಣಿನ ಸಸಿಗಳನ್ನು ಕೂಡ ಹಾಕ್ತಾ ಇದಾರೆ ಈ ಬೀದರ್ ಈ ಭಾಗದಲ್ಲಿ. ಅಂತಲ್ಲಿ ಕೂಡ ರೈತರು ಈಗ ಸುಮಾರು 30% ನಾವನ್ನು ಕಬ್ಬಿಣ ತುಂಡುಗಳನ್ನ ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ಅಲ್ಲಿ ನಾವು ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂತಂದ್ರೆ, ನಾವು ರೋಗ ರಹಿತ ತುಂಡುಗಳನ್ನ ಆಯ್ಕೆ ಮಾಡಿದಾಗ ಸುಮಾರು 20-30% ನಾವು ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ನಾವು ತುಂಡುಗಳನ್ನು ಆಯ್ಕೆ ಮಾಡಿದ ನಂತರ ಕಡ್ಡಾಯವಾಗಿ ನಾವು ಉಪಚಾರ ಮಾಡಬೇಕು. ಯಾಕಪ್ಪ ಅಂದ್ರೆ ಕೆಲವೊಂದು ಮುಂದೆ ರೋಗ ಬರ್ತದೆ, ಆಮೇಲೆ ಕೀಟ ಬರ್ತದೆ, ಅದನ್ನ ನಾವು ಮುಂಚಿತವಾಗಿ ನಾವು ಬೀಜೋಪ ಅಂದ್ರೆ ತುಂಡುಗಳನ್ನ ಉಪಚಾರ ಮಾಡೋದ್ರಿಂದ ಅವುಗಳಿಂದ ನಾವು ಬಾಧೆಯನ್ನು ಕಡಿಮೆ ಮಾಡಬಹುದು. ಏನ್ ಮಾಡಕಪ್ಪ ಅಂತಂದ್ರೆ ನಾವು ಇದು ಇಂಪಾರ್ಟೆಂಟ್ ಅಂದ್ರೆ ಕಾರ್ಬನ್ಡೈಜಮ್ ಅದು 100 ಗ್ರಾಮ್, ಮತ್ತೆ ಕ್ಲೋರೋಪರಿಫಾಸ್ ಅಂತ ಸಿಗ್ತದೆ ಅದು 100 ml, ಮತ್ತು ಯೂರಿಯಾ 100 ಗ್ರಾಮ್. ಇವನ್ ಏನ್ ಮಾಡಕಪ್ಪ ಅಂತಂದ್ರೆ 100 ಲೀಟರ್ ನೀರಲ್ಲಿ ಹಾಕಿ 10 ನಿಮಿಷ ಏನ್ ಮಾಡ್ಬೇಕು, ಈ ತುಂಡುಗಳನ್ನು ನಾವೇನು ಎಕರೆಗೆ ಬೇಕಾದಂತ ಒಂದು 10,000-14,000 ತುಂಡುಗಳನ್ನ 10 ನಿಮಿಷ ಅದ್ಬೇಕು ಅಂದ್ರೆ ಇಡಬೇಕು. ನೆನೆಯಿಟ್ಟ ತುಂಡುಗಳನ್ನ ನಾವೇನು ಫರೋ ಅಂತ ಮಾಡಿರ್ತೇವೆ, ಕಾಲುವೆ ಕಾಲುವೆದಲ್ಲಿ ನಾವು ಹಾಕಿ ಸರಿಯಾಗಿ ಮಣ್ಣು ಮುಚ್ಚೋದ್ರಿಂದ ಏನಾಗ್ತದೆ, ನಾವು ಒಳ್ಳೆಯ ಒಂದು ಮೊಳಕೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ ಈ ಬೀಜೋಪಚಾರ ಕಡ್ಡಾಯ ಮಾಡ್ಬೇಕು, ನಾವೇನ್ ಮಾಡಿದ್ ಬಂದ ಮೇಲೆ ಮಾಡೋಕ್ಕಿಂತ ಮುಂಜಾಗ್ರತವಾಗಿ ನಾವು ಈ ಬೀಜೋಪಚಾರ ಮಾಡಿದಾಗ ಸಾಕಷ್ಟು ಈ ಕೀಟ ಮತ್ತು ರೋಗ ಬಾಧೆಯನ್ನು ಕಡಿಮೆ ಮಾಡಕ್ಕೆ ಸಾಧ್ಯತೆ ಇದೆ. ಈಗ ಅಂತರ ಹೇಗೆ ಇಡ್ಬೇಕಂತೀರಿ, ಸಾಲಿಂದ ಸಾಲಿಗೆ ಅಂತರ ಎಷ್ಟು ಇಡ್ಬೇಕಂತೀರಿ? ಈಗ ರೈತರು ಜೋಡಿ ಸಾಲ ಹಾಕ್ತಾ ಇದ್ದಾರೆ, ಬಹಳಷ್ಟು ಅಂತರ ಕೊಟ್ಟು ಮಾಡ್ತಾ ಇದ್ದಾರೆ, ಯಾವ್ದು ಒಳ್ಳೇದಂತ ಹೇಳ್ತಾರೆ? ಈಗ ನಾವು ರೈತರು ಏನ್ ಮಾಡಕಪ್ಪ ಅಂದ್ರೆ, ಯಾವ ರೀತಿ ನಾವು ಮಣ್ಣು ಇದೆ ಮತ್ತು ನಾವೇನಾದ್ರೂ ಹನಿ ನೀರಾವರಿ ಪದ್ಧತಿ ಅನುಸರಿಸ್ತೇವೆ ಅದ್ರ ಮೇಲೆ ಅವಲಂಬ. ಈ ಕೆಲವೊಂದು ಈಗ ಏನಾಗಿದೆ, ಫ್ಯಾಕ್ಟ್ರಿಯಿಂದ ಏನ್ ಮಾಡ್ತಾ ಇದಾರೆ, ಶಿಫಾರಸು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಏನಾಗಿದೆ, ಅವರು ಅವರಿಗೆ ಅನುಕೂಲ ಆಗಲ್ಲ ಅಂದ್ರೆ, ಒಂದು ಮಷೀನ್ ಬಂತಂದ್ರೆ ಅಲ್ಲಿ ಕಟಾವು ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು. ಅಂತ ಒಂದು ಅಂತರವನ್ನು ಮಾಡ್ತಾ ಇದ್ರೆ ಅಂದ್ರೆ 6 ಅಡಿ ಸಾಲಿನಿಂದ ಸಾಲಿಗೆ 6 ಅಡಿ ಮಾಡಿದಾಗ ಏನಾಗ್ತದೆ, ಮಷೀನ್ ಕಟಾವು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಈಗ ಹನಿ ನೀರಾವರಿ ಪದ್ಧತಿ ಬಂದ್ರೆ ಪಟ್ಟಾ ಪದ್ಧತಿ. ಪಟ್ಟಾ ಪದ್ಧತಿಯಲ್ಲಿ ನಾವು 180 cm ಅಂದ್ರೆ 6 ಅಡಿ ಮತ್ತು 3 ಅಡಿ ಬೀಜದ ಬೀಜಕ್ಕೆ, ಅಥವಾ ಈ ಎರಡು ಪಟ್ಟಾ ಪದ್ಧತಿ ನಡುವೆ ಸಾಲದಲ್ಲಿ ಅಂದ್ರೆ ಸಾಲಿನ ಸಾಲಿಗೆ 180 cm, ಈ ಪಟ್ಟಾ ಪದ್ಧತಿಯಲ್ಲಿ 30 cm. ಈ ರೀತಿ ಪಟ್ಟಾ ಪದ್ಧತಿ ಅನುಸರಿಸೋದ್ರಿಂದ ನಿಮ್ಗೆ ಏನಾಗ್ತದೆ, ಏನಾದ್ರೂ ಅಂತರ್ ಬೆಳೆಗಳನ್ನು ಬೆಳಕಲ್ಲಿ ಅನುಕೂಲ ಆಗ್ತದೆ ಮತ್ತು ಹೆಚ್ಚಿನ ಸಸಿಗಳ ಸಂಖ್ಯೆಗಳನ್ನು ಕಾಪಾಡಲಿಕ್ಕೆ ಸಾಧ್ಯತೆ, ಮತ್ತು ನೀರಿನ ನಿರ್ವಹಣೆ ಕೂಡ ಬಹಳಷ್ಟು ಅನುಕೂಲ ಆಗ್ತದೆ. ಆದಷ್ಟು ರೈತ ಬಂದರು ತಮ್ಮ ಮಣ್ಣಿನ ಗುಣಧರ್ಮ ಮತ್ತು ತಮ್ಮ ಸಮೀಪದಲ್ಲಿ ಯಾವ ನಾವು ಫ್ಯಾಕ್ಟ್ರಿಗೆ ನಾವು ಅದನ್ನು ಒದಗಿಸ್ತೇವೆ ಅವರೊಂದು ಶಿಫಾರಸು ಮಾಡಿದ ಅಂತರವನ್ನು ಕಾಪಾಡಬೇಕು. ಯಾಕಂದ್ರೆ ನಾವು ಇದೇ ಮಾಡಬೇಕು ಅಂತ ಹೇಳಿಕ್ ಆಗುದಿಲ್ಲ. ಇಲ್ಲಿ ಶಿಫಾರಸು ಮಾಡಿದ ಅಂತರ ಮತ್ತು ಶಿಫಾರಸು ಮಾಡಿದ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು. ಈಗ ಮುಖ್ಯವಾಗಿ ಅಂದ್ರೆ ಒಮ್ಮೆ ಹೆಚ್ಚಿದ್ರೆ 3 ವರ್ಷ ತನಕ ಬರುತ್ತೆ ಅಂತ ಹೇಳ್ತಾರೆ, 3 ಬೆಳೆಯನ್ನ ತೆಗಿಬಹುದು ಅಂತ ಹೇಳಿ. ಇಲ್ಲಿ ಗೊಬ್ಬರಗಳ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ ಕಬ್ಬಿನಲ್ಲಿ ಹಚ್ಚುವಾಗಿರ್ಬಹುದು, ಹಚ್ಚಿದ ನಂತರ ಹೇಗೆ ಎಷ್ಟೆಷ್ಟು ದಿನಗಳ ಅಂತರದಲ್ಲಿ ಪೋಷಕಾಂಶಗಳನ್ನ ಕಬ್ಬಿಗೆ ಬೆಳೆ ಕೊಡ್ಬೇಕಾಗತ್ತೆ? ಇದು ನೀವ್ ಹೇಳ್ದಂಗೆ ಕಬ್ಬು ಒಂದು ದೀರ್ಘಾವಧಿ ಒಂದು ಬೆಳೆ ಆಗಿದ್ರಿಂದ ಸ್ವಲ್ಪ ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕು. ಆದಷ್ಟು ಈ ಹಸಿರೆಲೆ ಗೊಬ್ಬರಗಳು, ಸೆಣಬು, ದೇಂಚ ಅವಾಗ ನಡುವೆ ನಾವು ಹಾಕಬೇಕು. ಯಾಕಂದ್ರೆ ಈ ಹೆಚ್ಚಿನ ಒಂದು ಸೆಣಬು ದೇಂಚ ಹಾಕಿದ್ರೆ ಏನಾಗ್ತದೆ, ಮಣ್ಣಿನ ಗುಣಧರ್ಮದಲ್ಲಿ ಬದಲಾವಣೆ ಆಗ್ತದೆ. pH ಅಂದ್ರೆ ರಸಸಾರ ಒಂದು ನಿಯಂತ್ರಣ ಮಾಡ್ತದೆ, ಮತ್ತು ಸಾಯಿಲ್ ಒಂದು ಮಣ್ಣಿನ ಕಣಗಳ ರಚನೆ ಕೂಡ ಸುಧಾರಣೆ ಮಾಡ್ತದೆ. ಸೆಣಬಾಗ್ಲಿ ದೇಂಚ ಹಾಕುದ್ರೆ ಏನಾಗ್ತದೆ, ಈ ಕಳೆಗಳ ಹಾವಳಿ ಕೂಡ ಕಡಿಮೆ ಆಗ್ತದೆ. ಸುಮಾರು 45 ದಿವಸವರೆಗೆ ನಾವು ಭೂಮಿ ಮೇಲೆ ಇರೋದ್ರಿಂದ ಯಾವುದೇ ಸೂರ್ಯಪ್ರಕಾಶ ಕಳೆಗಳ ಮೇಲೆ ಬೀಳುವುದಿಲ್ಲ, ಅವಾಗ ಕಳೆಗಳ ಬಾಧೆ ಕೂಡ ಕಡಿಮೆ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ನವಧಾನ್ಯಗಳಂತ ಹೇಳಿದೇವಲ್ಲ ನಾವು, ಹೆಸರು, ಅಲಸಂದಿ, ಸೋಯಾವರಿ, ಉದ್ದು, ಕಡಲೆ, ಗುರಿಹಳ್ಳು, ಬಿಳಿಹಳ್ಳು, ರಾಜಗಿರಿ, ಕೋತಂಬರಿ ಇವು ನವಧಾನ್ಯಗಳನ್ನ ಕೂಡ ನಾವು ಈ ಸಾಲುಗಳ ಮಧ್ಯೆ ಬಿತ್ತಿ 45-50 ದಿವಸದಾಗ ನಾವು ಮಗ್ಗ ಹೊಡಿಬೇಕಲ್ಲೇ. ಇದರಿಂದ ಮಣ್ಣಿನ ಗುಣಧರ್ಮ ಸುಧಾರಣೆ ಆಗ್ತದೆ. ಮತ್ತು ನಾವು ಇನ್ನು ನಾವು ಇದಕ್ಕೆ ಬಂದಾಗ ತಿಪ್ಪೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಪ್ರತಿಯೊಂದು ಎಕರೆಗೆ 10 ಟನ್ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಎಲ್ಲಪ್ಪ ಅಂದ್ರೆ ನಮ್ಮ ಹತ್ರ ಎರೆಹುಳ ಗೊಬ್ಬರ ಸಾಕಷ್ಟು ಇದ್ದಾಗ ಅದನ್ನು 1 ಎಕರೆಗೆ 1 ಟನ್ ಎರೆಹುಳ ಗೊಬ್ಬರ ಹಾಕ್ರೆ. ಇಲ್ಲಪ್ಪ ಅಂದ್ರೆ ಈಗ ನಮ್ಮ ಫ್ಯಾಕ್ಟ್ರಿ ಸಮೀಪ ಇದ್ರೆ ಸುಮಾರು 1 ಎಕರೆಗೆ 5 ಟನ್ ಅಷ್ಟು ನಾವು ಮಳಿ ಗೊಬ್ಬರ ಅಂತೀವಿ ಅಥವಾ ಪ್ರೆಸ್ ಮಡ್ ಕಾಂಪೋಸ್ಟ್ ಅಂತೀವಿ. ಅದನ್ನ ಹಾಕೋದ್ರಿಂದ ನಮ್ಮ ದೀರ್ಘಾವಧಿಯವರೆಗೆ ನಾವು ಮಣ್ಣಿನ ಗುಣಧರ್ಮವನ್ನು ಕಾಪಾಡಲಿಕ್ಕೆ ಸಾಧ್ಯ ಇದೆ. ಇಷ್ಟು ಇದ್ರ ಜೊತೆಗೆ ನಾವ್ ಏನ್ ಮಾಡಬೇಕು, ಈ ಕೊಟ್ಟಿಗೆ ಗೊಬ್ಬರ ಹಾಕೋ ಜೊತೆಗೆ ಗೊಬ್ಬರದಲ್ಲಿ ಏನ್ ಮಾಡಕಪ್ಪ ಅಂದ್ರೆ ಈ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಅಂದ್ರೆ ಒಂದು ಈ ನಾವು 10 ಟನ್ ಕೊಟ್ಟಿಗೆ ಗೊಬ್ಬರಿಗೆ ಏನ್ ಮಾಡಬೇಕು, 4 ಕಿಲೋಗ್ರಾಮ್ ಒಂದು ಅಜೋಸ್ಪೈರ್ಲಮ್ ಅಂತ ಸಿಗ್ತದೆ. ಒಂದು 4 ಕಿಲೋಗ್ರಾಮ್ ಏನ್ ಮಾಡಬೇಕು, ರಂಜಕ ಕರಗಿಸುವ ಗೊಬ್ಬರ ಅಂತ ಸಿಗ್ತದೆ, PSB ಅಂತ ಹೇಳಿ PSB ಅಂತ ಹೇಳಿ. ಅದನ್ನ ಮಾಡಬೇಕು ನಾವು ಈ ತಿಪ್ಪೆ ಗೊಬ್ಬರ ಹಾಕೋಕೊಂಡ 2-3 ವಾರ ಮುಂಚೆನೆ ಒಂದು ಅದರಲ್ಲಿ ಸ್ವಲ್ಪ ತೇವಾಂಶ ಕಾಪಾಡಬೇಕು. ಯಾಕಂದ್ರೆ ಹೀಟ್ ಇದ್ರೆ ಅಂದ್ರೆ ತಾಪಮಾನ ಜಾಸ್ತಿ ಇದ್ರಾಗಿ ಸೂಕ್ಷ್ಮಾಣುಗಳು ಸಾಯುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದು ಗಿಡದ ಕೆಳಗಡೆ ಒಂದು ತಿಪ್ಪೆ ಗೊಬ್ಬರ ತಂದು ಅದರಲ್ಲಿ ನಾವು ಏನ್ ಮಾಡ್ಬೇಕು, ಈ 4 ಕಿಲೋಗ್ರಾಮ್ ಅಜೋಸ್ಪೈರ್ಲಮ್ ಮತ್ತು 4 ಕಿಲೋಗ್ರಾಮ್ PSB ಅಥವಾ ರಂಜಕ ಕರಗಿಸ ಗೊಬ್ಬರವನ್ನ ಹಾಕ್ಬೇಕು. ಹಾಕಿ ಏನ್ ಮಾಡ್ಬೇಕು ನಾವು, ಇವನ್ನ ಎಲ್ಲ ಕಡೆ ಟ್ರೈಕೋಡಮ ಇದ್ರು ಕೂಡ ಅದನ್ನ ಮಿಕ್ಸ್ ಮಾಡಿ ಒಂದು ವಾರ ಇಡ್ಬೇಕು. ವಾರ ಇಟ್ಟ ನಂತರ ಆ ತಿಪ್ಪೆ ಗೊಬ್ಬರವನ್ನು ತಿಪ್ಪೆ ಗೊಬ್ಬರ ತಂದಿಟ್ಟಿರ್ತೇವಲ್ಲ ಅದರಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ಭೂಮಿಗೆ ಹಾಕಿದ್ರೆ ಸಾಕಷ್ಟು ಪೋಷಕಾಂಶ ಒದಗಿಸ್ತದೆ ಮತ್ತು ಈ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಗಳನ್ನು ಕರಗಿಸಿ ನಮಗೆ ಬೆಳಗ್ಗೆ ಒದಗಿಸ್ತದೆ. ಮತ್ತು ಈ ಟ್ರೈಕೋಡಮ ಉಪಯೋಗ ಮಾಡಿದಾಗ ಏನಾಗ್ತದೆ, ಮಣ್ಣಲ್ಲಿರ್ತಕ್ಕಂಥ ರೋಗಾಣುಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕಬ್ಬು ಇದು ಸುಮಾರು 10-11 ತಿಂಗಳ ಬೆಳೆ ಇರುವುದರಿಂದ ಇಲ್ಲಿ ರಾಸಾಯನಿಕ ಪೋಷಕಾಂಶಗಳು ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಂತಿರ್ತಾವ? ಈಗ ರಾಸಾಯನಿಕ ಗೊಬ್ಬರ ಆದಷ್ಟು ಸಾವಯವ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ, ಮತ್ತೆ ಇದ್ರ ಜೊತೆಗೆ ನಾವು ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಪ್ರತಿಯೊಂದು ಎಕರೆಗೆ 100 ಕಿಲೋಗ್ರಾಮ್ ಸಾರಜನಕ, 30 ಕಿಲೋಗ್ರಾಮ್ ರಂಜಕ ಮತ್ತು 75 ಕಿಲೋಗ್ರಾಮ್ ನಾವು ಪೊಟ್ಯಾಸ್ ಒದಗಿಸುವಂತ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ನಾವು ಇಲ್ಲಿ ಹಂತ ಹಂತವಾದ ಕೊಡ್ಬೇಕು. ರೈತರು ಏನ್ ಮಾಡ್ತಾರೆ, ಎಟ್ ಎ ಟೈಮ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಮೊದಲ ಹಂತದಲ್ಲಿ ಪೋಷಕಾಂಶಗಳ ಪ್ರಮಾಣ ಬೇಡಿಕೆ ಬಹಳಷ್ಟು ಕಡಿಮೆ ಇರ್ತದೆ. ಅದನ್ನು ನೋಡ್ಕೊಂಡು ನಾವು ಒಟ್ಟು ನಾವು 3 ಸಲ ನಾವು ಗೊಬ್ಬರಗಳನ್ನು ಕೊಡ್ಬೇಕು. ಫಸ್ಟ್ ಗೆ ನಾವು ಏನ್ ಬೋಧನ ಹಾಕ್ತಾ ಇರ್ತೇವಲ್ಲ ಅವಾಗ ಶೇಕಡ 10% ಸಾರಜನಕ, 10 ಕೆಜಿ ಸಾರಜನಕ ಕೊಡ್ಬೇಕು. ಆಮೇಲೆ ಸಂಪೂರ್ಣವಾಗಿ ರಂಜಕ ಮತ್ತು ಪೊಟ್ಯಾಸ್ ಗೊಬ್ಬರ ಕೊಡ್ಬೇಕು. ಆಮೇಲೆ ಮತ್ತೆ ನಾವು ನಾಟಿ ಇದು ಆದ್ಮೇಲೆ 6ನೇ ವಾರಕ್ಕೆ ಮತ್ತೆ 20% ಅಷ್ಟು ನಾವು ಸಾರಜನಕ ಕೊಡ್ಬೇಕಾಗ್ತದೆ. ಅಂದ್ರೆ ನಾವು 20 ಕಿಲೋಗ್ರಾಮ್ ಇರುತ್ತೆ. ಮತ್ತೆ 10ನೇ ವಾರಕ್ಕೆ ಮತ್ತೆ ನಾವು ಏನ್ ಮಾಡ್ಬೇಕು, ಮತ್ತೊಂದು 30% ಅಷ್ಟು ಸಾರಜನಕ, ಸಾರಜನಕ ಅಂದ್ರೆ ಯೂರಿಯಾ, ಯೂರಿಯಾ ಗೊಬ್ಬರ ಕೊಡ್ಬೇಕಾಗ್ತದೆ. ಮತ್ ನಾವೇನ್ ಬೋಧೆ ಹೊಡಿತಾ ಇರ್ತೇವಲ್ಲ ಅಂದ್ರೆ 14ನೇ ವಾರ ಬೋಧೆ ಹೊಡೆಯುವಾಗ ಮತ್ತೆ ನಾವು 40% ಅಷ್ಟು ನಾವು ಗೊಬ್ಬರಗಳನ್ನ ಕೊಡ್ಬೇಕು. ಈ ರೀತಿ ಮಾಡಿದಾಗ ನಾವು ಈ ಯಾವುದೇ ಪೋಷಕಾಂಶಗಳ ಕೊರತೆ ಇರಲಾರ್ದಂಗ ನಾವು ಬೆಳೆಯನ್ನು ಬೆಳಿಬೇಕು. ಈ ಜೊತೆಗೆ ಲಘು ಪೋಷಕಾಂಶಗಳನ್ನು ಕೂಡ ಕೊಡ್ಬೇಕು. ಯಾಕಂದ್ರೆ ಈ ಸಾಮಾನ್ಯವಾಗಿ ಕಬ್ಬಿನಲ್ಲಿ ಏನಾಗ್ತದೆ, ನೀರು ಜಾಸ್ತಿ ರೈತರು ಬಿಡ್ತಾ ಇರ್ತದ, ಈ ಕಬ್ಬಿಣ ಮತ್ತಂತ ಕೆಲವೊಂದು ಲಘು ಪೋಷಕಾಂಶಗಳ ಕೊರತೆ ಕೂಡ ಕಂಡು ಬರ್ತದೆ. ಅಂತ ಒಂದು ಸಮಯದಲ್ಲಿ ನಾವ್ ಏನ್ ಮಾಡಬೇಕು, ಕಬ್ಬಿಣ ಸಲ್ಫೇಟ್ ಅಂತಿದೆ ಅದು ನಾವು ಪ್ರತಿಯೊಂದು ಎಕರೆಗೆ 8 ಕಿಲೋಗ್ರಾಮ್ ಮಣ್ಣಿಗೆ ಒದಗಿಸಬೇಕು. ಆಮೇಲೆ ಸಿಂಪರಣೆ ಕೂಡ ಮಾಡ್ಬೇಕು. ಯಾವಾಗಂದ್ರೆ ಬೆಳೆ 70 ದಿವಸ 90 ದಿವಸ ಇದ್ದಾಗ ಅಂದ್ರೆ ಶೇಕಡ 0.5 ಅಂತಾರೆ, ಅಂದ್ರೆ 5 ಗ್ರಾಮ್ 1 ಲೀಟರ್ ನೀರನ್ನು ನಾವು ಈ ಕಬ್ಬಿಣ ಸಲ್ಫೇಟ್ ಅನ್ನ ಹಾಕಿ ಸಿಂಪರಣೆ ಮಾಡಬೇಕು. ಅದ್ರ ಜೊತೆಗೆ ಜಿಂಕ್ ಸಲ್ಫೇಟ್ ಅಂತಿದೆ ಅದು ಕೂಡ ನಾವು ಹಾಕಿ ಸಿಂಪರಣೆ ಮಾಡಬೇಕು. ಇನ್ನೊಂದು ಕೆಲವೊಂದ್ ಕಡೆ ಬೋರಾನ್ ಕಬ್ಬು ಸೀಳುವ ಸಾಧ್ಯತೆ ಇರ್ತದೆ. ಆ ಸೀಳಬಾರ್ದಪ್ಪ ಅಂದ್ರೆ ಬೋರಾನ್ ಸಿಗ್ತದೆ, ಬೋರಾಕ್ಸ್, ಪ್ರತಿ 1 ಲೀಟರ್ಗೆ 1 ಗ್ರಾಮ್ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಲಘು ಪೋಷಕಾಂಶಗಳ ಕೊರತೆ ಕಡಿಮೆ ಆಗಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇನ್ನ ಮುಖ್ಯವಾದದ್ದು ನೀರು, ನೀರು ನಿರ್ವಹಣೆ. ಕಬ್ಬಿಗೆ ನೀರು ಬಾಳ ಬೇಕು ಅಂತ ಹೇಳ್ತಿರ್ತಾರೆ, ಹೇಗೆ ನೀರು ನಿರ್ವಹಣೆ ಮಾಡಬೇಕು ಕಬ್ಬಿನಲ್ಲಿ? ಈಗ ಮೊದಲು ಒಂದು ಗಾದೆ ಇತ್ತು, ಕಬ್ಬಿನಲ್ಲಿ ಕಬ್ಬನ್ನು ನನಗೆ ನೀರಿನಲ್ಲಿ ನಿಲ್ಲಿಸು ನಾನು ನಿಮಗೆ ಚೆನ್ನಾಗಿ ಇಳುವರಿ ಕೊಡ್ತೀನಿ ಅಂತ ಇತ್ತು. ಊರಲ್ಲಿ ನಿಲ್ಲಿಸ್ತೀನಿ ಅಂತ, ಊರಲ್ಲಿ ನಿಲ್ಲಿಸ್ತೀನಿ ಅಂತ. ಅವಾಗ ಮೊದಲೆಲ್ಲ ರೈತರು ಹೆಂಗ್ ಮಾಡ್ತಾರಂದ್ರೆ ಮಲದ ದಂಡಿಗೆ ನಿಂತು ಕಲ್ಲು ಒಗಿತಾ ಇದ್ರು ದಂಡಿಗೆ. ಆ ಕಲ್ಲಲ್ಲಿ ಸೌಂಡ್ ಬಂದ್ರೆ ನೀರು ಹೋಗಿದೆ ಅಂತ ಗೊತ್ತಾಗ್ತಿತ್ತು, ಯಾಕೆ ಅಷ್ಟೊಂದು ನೀರು ಬಿಡ್ತಾ ಇದ್ರು. ಆದ್ರೆ ಈಗ ಸಾಕಷ್ಟು ಒಂದು ನೀರಾವರಿಯಲ್ಲಿ ಸಾಕಷ್ಟು ಸಂಶೋಧನೆ ಆಗಿದ್ರಿಂದ ಅಷ್ಟೊಂದು ನೀರು ಬಿಡೋದು ಬೇಕಾಗಿಲ್ಲ. ಈಗ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಕೂಡ ಏನಾಗಿದೆ, ಹನಿ ನೀರಾವರಿ ಪದ್ಧತಿಯಲ್ಲಿ ಈ ಕಬ್ಬನ್ನು ಬೆಳೀತಾ ಇದ್ದಾರೆ. ಸುಮಾರು 30-40% ನಾವು ನೀರನ್ನು ಉಳಿತಾಯ ಮಾಡಬಹುದು. ಮತ್ತೆ ಅಷ್ಟೇ ಅಲ್ಲದೆ ಸುಮಾರು 30-40% ಇಳುವರಿ ಜಾಸ್ತಿ ಆಗ್ತಾ ಇದೆ ಈ ಹನಿ ನೀರಾವರಿ ಪದ್ಧತಿ ಅಳವಡಿಸೋದ್ರಿಂದ. ಅದಕ್ಕೆ ರೈತ ಬಾಂಧವರು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸಬೇಕು. ಸಾಕಷ್ಟು ಕಂಪನಿಗಳಿಂದ ನೀವು ಮಾಹಿತಿ ಪಡೆದುಕೊಳ್ಬೇಕು. ಯಾವ ಹಂತದಲ್ಲಿ ಎಷ್ಟು ನೀರು ಬಿಡಬೇಕು, ಎಷ್ಟು ಗೊಬ್ಬರ ಕೊಡಬೇಕು. ಇದರಿಂದ ಸಾಕಷ್ಟು ಲಾಭ ಇದೆ. ಒಂದು ನೀರಿನ ಉಳಿತಾಯ ಆಗ್ತದೆ, ಆಮೇಲೆ ನಾವು ಗೊಬ್ಬರಗಳನ್ನ ಹನಿ ನೀರು ಆಮೇಲೆ ಕೊಡಬಹುದು, ಮತ್ತು ಸಾಕಷ್ಟು ಈ ಕೂಲಿ ಕಾರ್ಮಿಕ ಸಮಸ್ಯೆ ಇದೆ, ಅದು ಕೂಲಿ ಕಾರ್ಮಿಕ ಸಮಸ್ಯೆಯನ್ನು ಹೋಗಲಾಡಿಸಬಹುದು. ಇನ್ನು ಇಲ್ಲಪ್ಪ ನಮ್ಮ ಹನಿ ನೀರಾವರಿ ಇಲ್ಲ ಅಂತ ಪ್ರದೇಶದಲ್ಲಿ ನಾವ್ ಏನ್ ಮಾಡಬೇಕು ಅಂದ್ರೆ, ನಾಟಿ ಮಾಡಿದ ಮೇಲೆ 8-10 ದಿನಕ್ಕೊಮ್ಮೆ ತೆಳುವಾಗಿ ನೀರು ಕೊಡಬೇಕು. ಮತ್ತು ಮೊಳಕೆ ಒಡೆಯುವಾಗ ನಾವು ಏನ್ ಮಾಡಬೇಕು, 7 ದಿನಕ್ಕೊಮ್ಮೆ ನೀರು ಕೊಡಬೇಕು. ಆಮೇಲೆ ಮೊಳಕೆ ಅಂದ್ರೆ 8-35 ದಿನಗಳವರೆಗೆ. ಮತ್ತೆ ಮರಿ ಒಡಿತಾ ಇರ್ತದಲ್ಲ ಅವಾಗ 10 ದಿನಕ್ಕೊಮ್ಮೆ ನೀರು ಕೊಡಬೇಕು. ಮತ್ತೆ ಬೆಳವಣಿಗೆ ಅಂತ ಇರ್ತದೆ ಅವಾಗ ನಾವು ಬಹಳಷ್ಟು ನೀರು ಕೊಡ್ಬೇಕಾಗ್ತದೆ, ಅಂದ್ರೆ 7 ದಿನಕ್ಕೊಮ್ಮೆ ನೀರು ಕೊಡಬೇಕು. ಮತ್ತು ಇನ್ನು ಮಾಗುವಾಗ ಅಂದ್ರೆ 1 ವರ್ಷ ಅಂದ್ರೆ ಅವಾಗ 15 ದಿನಕ್ಕೊಮ್ಮೆ ನಾವು ನೀರು ಕೊಡಬೇಕಾಗ್ತದೆ. ಇದನ್ನು ಮಣ್ಣಿನ ಗುಣಮಟ್ಟ ನೋಡ್ಕೊಂಡು ನಾವು ನೀರು ಕೊಡಬೇಕು, ಯಾಕಂದ್ರೆ ಕಪ್ಪು ಮಣ್ಣಲ್ಲಿದ್ದಾಗ ಬಹಳ ದಿವಸಕ್ಕೊಮ್ಮೆ ಕೊಡಬೇಕು, ಅಥವಾ ಕೆಂಪು ಮಣ್ಣಲ್ಲಿದ್ದಾಗ ನಾವು 8-10 ದಿವಸಕ್ಕೊಮ್ಮೆ ಬೆಳವಣಿಗೆ ಅಂತ ನೋಡ್ಕೊಂಡು ನಾವು ನೀರು ಕೊಡ್ಲಿಕ್ಕೆ ನೀರು ಕೊಡಬೇಕು. ರಸವಾರೆ ಅಂತೇಳ ನಾವು ರಸವಾರೆ ಪದ್ಧತಿಯನ್ನು ನಾವು ಆಯಾ ವಾತಾವರಣದಲ್ಲೇ ನೋಡ್ಕೊಂಡು ನಾವು ಗೊಬ್ಬರ ಕೊಡಬೇಕು. ಈ ರಸವಾರೆ ಪದ್ಧತಿಯಲ್ಲಿ ಶಿಫಾರಸು ಮಾಡಿದ ಶೇಕಷ್ಟು 10 ರಷ್ಟು ಅಂದ್ರೆ 10 ಕಿಲೋಗ್ರಾಂ ಪ್ರತಿ ಎಕರೆಗೆ, ಮತ್ತು 7.5 ಕಿಲೋಗ್ರಾಂ ನಾವು ಏನ್ ಮಾಡಬೇಕು ಈ ಪೊಟ್ಯಾಶ್, ಆಮೇಲೆ ಸಂಪೂರ್ಣ ರಂಜಕ, ಯಾಕಂದ್ರೆ ಮೊದಲ ಹಂತದಲ್ಲಿ ರಂಜಕ ಬಹಳಷ್ಟು ಬೇಕಾದ್ರಿಂದ ಪ್ರತಿಯೊಂದು ಎಕರೆಗೆ 30 ಕಿಲೋಗ್ರಾಂ ಈ ರಂಜಕವನ್ನು ನಾವು ಈ ಹನಿ ನೀರಾವರಿ ಮೂಲಕ ನಾವು ಗೊಬ್ಬರ ಕೊಡಬೇಕು. ಮತ್ತೆ ಆಮೇಲೆ ಮುಂದೆ 10 ಕಿಲೋಗ್ರಾಂ ಫೆರಸ್ ಸಲ್ಫೇಟು, ಸತೀನ್ ಸಲ್ಫೇಟು ಈ ಹನಿ ನೀರಾವರಿ ಮೂಲಕ ನಾವು ಈ ಕೊಡಬೇಕು. ಮುಂದೆ ನಾವು ಈ ಯೂರಿಯಾನ 2 ತಿಂಗಳಾದ ನಂತರ ಏನ್ ಮಾಡಬೇಕು, 8 ಕಂತುಗಳಲ್ಲಿ ಅಂದ್ರೆ 8 ಕಂತುಗಳಲ್ಲಿ ಪ್ರತಿ ತಿಂಗಳಿಗೆ 60 ಕಿಲೋಗ್ರಾಂ ಯೂರಿಯಾ ಮತ್ತು 30 ಕಿಲೋಗ್ರಾಂ ಈ ಬಿಳಿ ಬಣ್ಣದ ಮ್ಯೂರೇಟ್ ಆಫ್ ಪೊಟ್ಯಾಶ್ ಇರ್ತಲ್ಲ ಅದನ್ನ ನಾವು 8 ಕಂತುಗಳಲ್ಲಿ ಪ್ರತಿ ತಿಂಗಳಿಗೆ ನಾವು ಈ ಒಂದು ಗೊಬ್ಬರವನ್ನು ಕೊಡೋದ್ರಿಂದ ಒಳ್ಳೆಯ ಇಳುವರಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಕಬ್ಬಿನಲ್ಲಿ ಮುಖ್ಯವಾಗಿ ರೌದಿಯನ್ನ ಸುಲಿದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದಾವೆ ರೈತರಲ್ಲಿ. ರೌದಿ ಸುಲಿತಾರೆ, ಕೆಲವೊಂದು ಜನ ರೈತರು ರೌದಿ ಸುಲಿದಿಲ್ಲ, ಸುಲಿಬಾರ್ದು ಅಂತ ಹೇಳ್ತಾರೆ. ತಾವು ತಜ್ಞರಾಗಿ ಏನ್ ಹೇಳ್ತೀರಿ? ಈಗ ಆದಷ್ಟು ಈಗ ಇದು ಕಾಮನ್ ಪದ್ಧತಿ ಆಗಿದೆ, ಎಲ್ಲರೂ ಕಬ್ಬು ಕಟಾವ್ ಆದ್ಮೇಲೆ ರೌದಿ ಸುತ್ತ ಬಿಡ್ತಾರೆ. ಆದಷ್ಟು ನಾವು ಈಗ ಬೇಸಾಯ ಕ್ರಮಗಳಿಂದ ಏನಾಗಿದೆ, ಬೇಸಾಯ ಕ್ರಮಕ್ಕೆ ಅಡತಣೆ ಆಗ್ತದಂತ ರೈತರು ರೌದಿಯನ್ನು ಸುಡ್ತಾ ಇದ್ದಾರೆ. ಆದ್ರೆ ನಾವೇನ ಮಾಡಬೇಕು, ಈ ರೌದಿಯನ್ನು ಸುಡಿಯ ಬದಲಾಗಿ ಅದನ್ನ ಅಲ್ಲೇ ನಿರ್ವಹಣೆ ಮಾಡಬೇಕು. ಈಗೇನಪ್ಪ ಅಂತಂದ್ರೆ, ಇಲ್ರಿ ಅದನ್ನ ಬೇಗನೆ ಕಳೆಯುವುದಿಲ್ಲ, ನಮಗೆಲ್ಲ ಬೇಸಾಯಕ್ಕೆ ತೊಂದರೆ ಆಗ್ತದಂತ ರೈತರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲಾ ಕಡೆ ರೌದಿ ಬಿಡೋಕ್ಕಿಂತ ಒಂದು ಸಾಲ ನಾವು ಕಬ್ಬಿನ ರೌದಿ ಬಿಡಬೇಕು, ಇನ್ನೊಂದು ಸಾಲ ನಾವು ತೆಗೆದು ಬಿಡಬೇಕು. ಈ ರೀತಿ ಮಾಡಿದ್ರೆ ಏನಾಗ್ತದೆ, ನಮ್ಗೆ ಒಂದ್ ಕಡೆ ನಾವು ಬೇಸಾಯ ಕ್ರಮಗಳನ್ನ ನಡೆಸೋದ್ರಿಂದ ಮತ್ ನೆಕ್ಸ್ಟ್ ಟೈಮ್ ನಾವು ಎಲ್ಲಿ ನಾವು ರೌದಿ ಇರ್ತಾರ ಅಲ್ಲಿ ಬಿಟ್ಟು ಮತ್ತೆ ನಾವು ಅಲ್ಲಿ ನಾವು ಈ ರೌದಿಯನ್ನು ನಿರ್ವಹಣೆ ಮಾಡಕ್ ಸಾಧ್ಯ. ಆಮೇಲೆ ನಿರ್ವಹಣೆ ಅಂದ್ರೆ ಈ ರೌದಿಯನ್ನು ನಾವು ನಿರ್ವಹಣೆ ಮಾಡಬೇಕಪ್ಪ ಅಂತಂದ್ರೆ ನಾವು ಮಾಡ್ಬೇಕಾದ್ರೆ ಕೆಲವೊಂದು ಟ್ರೈಕೋಡಮ್ ಅಂತ ಇದೆ. ಆ ಟ್ರೈಕೋಡಮ್ ಹಾಕೋದ್ರಿಂದ ಬೇರೆ ಬೇಗನೆ ಅದು ಕಳೀತದೆ, ಯಾವುದೇ ಬೇಸಾಯ ಕ್ರಮಗಳಿಗೆ ತೊಂದರೆ ಆಗುದಿಲ್ಲ. ಇನ್ನೊಂದು ಏನಪ್ಪಾ ಅಂತಂದ್ರೆ ಸಗಣಿ ರಾಣಿ ಇದೆ, ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಇದೆ, ಅದನ್ನ ನಾವು ಹೆಚ್ಚಿಗೆ ಬಳಸೋದ್ರಿಂದ ಏನಾಗ್ತದೆ ಈ ಕಬ್ಬಿನ ರೌದಿ ಯಾವುದೇ ತೊಂದರೆ ಮಾಡೋದಿಲ್ಲ. ಮತ್ತೆ ಕೆಲವೊಂದ್ ಕಡೆ ಏನಿದೆ ಅಂತಂದ್ರೆ ಹನಿ ನೀರಾವರಿಯಲ್ಲೇ ಕೂಡ ಕೆಲವೊಂದು ಈ ಯೂರಿಯಾ ಗೊಬ್ಬರ ಬಿಡೋದ್ರಿಂದ ಕೂಡ ನಾವು ಈ ರೌದಿಯನ್ನು ನಿರ್ವಹಣೆ ಮಾಡ್ಲಿಕ್ಕೆ. ಕೆಲವೊಂದು ಏನಪ್ಪಾ ಅಂದ್ರೆ ನಾವು ಕೆಲವೊಂದು ಪರಿಸ್ಥಿತಿ ಆಗಿದೆ, ಕೀಟ ರೋಗ ಬಾಧೆ ಜಾಸ್ತಿ ಇರ್ತದೆ, ಈ ಹಿಟ್ಟು ತೆಗಣೆ ಸ್ಕೇಲ್ ಮತ್ತು ಗೆದ್ದಲು ಹುಳ ಅಂತ ಒಂದು ಸಂಪೂರ್ಣವಾಗಿ ನಾವು ರೌದಿಯನ್ನು ತೆಗಿಬೇಕು, ಇಲ್ಲಾಂದ್ರೆ ನಾವು ರೌದಿ ತೆಗೆದು ಅವಶ್ಯಕತೆ ಇರೋದಿಲ್ಲ. ಇನ್ನ ಕೊನೆಯದಾಗಿ ರೈತರಿಗೆ ಕಬ್ಬು ಕಟಾವಿನ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದಾಗ ಕಬ್ಬನ್ನ ಫ್ಯಾಕ್ಟರಿ ಅವರು ಕಟಾವ್ ಮಾಡ್ತಾರೆ, 10 ತಿಂಗಳು ಮೇಲ್ಪಟ್ಟು ಮಾತ್ರ ತಗೋದಿರ್ತಾರೆ, ಕಟಾವ್ ಮಾಡೋದು ಹೇಗಂತಿರ್ತಾವ? ಈಗ ಸಾಕಷ್ಟು ಇದು ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ ಪ್ಯಾರಾಮೀಟರ್, ಯಾಕಂದ್ರೆ ನಾವು ಶುಗರ್ ರಿಕವರಿ ಅಂತ ಮಾಡ್ತಾರೆ. ಈಗ ನಮ್ಮಲ್ಲಿ 10% ಇರ್ಬೇಕು, 11% ಈ ರೀತಿ ಇದ್ದಾಗ, ಯಾಕಂದ್ರೆ ಅದು ಬ್ರಿಕ್ಸ್ ಮ್ಯಾಟರ್ ಕರೆದು ತೆಗೆದುಕೊಂಡು ಏನ್ ಮಾಡ್ತಾರೆ, ಅವರು ನುರಿತ ತಜ್ಞರು ಇರ್ತಾರೆ, ಫ್ಯಾಕ್ಟರಿಯವರು ಬಂದು ಆ ಪ್ರದೇಶಕ್ಕೆ ಎಷ್ಟು ಬ್ರಿಕ್ಸ್ ಇದೆ ಶುಗರ್ ಕಂಟೆಂಟ್ ಅದನ್ನ ನೋಡ್ಕೊಂಡು ಕಟಾವ್ ಮಾಡ್ತಾರೆ. ಮತ್ತೆ ಈಗ ರೈತರು ತಾವೇ ಮಾಡೋಕಪ್ಪ ಅಂತಂದ್ರೆ ಅವರು ತಜ್ಞರ ಸಲಹೆ ತಗೋಬೇಕು, ಯಾಕಪ್ಪ ಅಂದ್ರೆ ಪೂರ್ತಿ ಒಣಗಿದ ಮೇಲೆ ಅಥವಾ 12-13 ತಿಂಗಳಾದ್ಮೇಲೆ ಮೇಲಿನ ಒಣಗಿ ತೊಂದರೆ ಆಗ್ತದೆ, ಶುಗರ್ ಕಂಟೆಂಟ್ ಕಡಿಮೆ ಆಗ್ತದೆ, ಅವಾಗ ಬೆಲೆ ಕಡಿಮೆ ಆಗ್ತದೆ. ಈ ಫ್ಯಾಕ್ಟರಿಯ ಒಂದು ಮಷೀನ್ಸ್ ಬಂದ್ಬಿಟ್ಟವೆ, ನಾವು ನೋಡಿದೆವು ಅಲ್ಲೇ ಒಂದು ಕಬ್ಬು ಕ್ರಶ್ ಮಾಡೋ ಮಷೀನ್ ಬಂದ್ಬಿಟ್ಟಿವೆ. ಕಬ್ಬು ಕ್ರಶ್ ಮಾಡಿ ವಿತಿನ್ 6 ಅವರ್ಸ್ ಅಲ್ಲಿ ಆ ರಸವನ್ನೇ ಮಾಡ್ತಾರೆ, ಫ್ಯಾಕ್ಟರಿಗೆ ಸಾಗಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಹೊಸ ಹೊಸ ತಂತ್ರಜ್ಞಾನ ಬಂದಿವೆ. ಅವಷ್ಟು ಈ ರೈತ ಬಂದವರು ನೀವು ಕಂಪನಿಯ ಫ್ಯಾಕ್ಟರಿಯ ಜೊತೆಗೆ ಒಂದು ಚೆನ್ನಾಗಿ ನೆಟ್ವರ್ಕ್ ಇಟ್ಕೊಂಡು ಈ ಇಂತ ತಂತ್ರಜ್ಞಾನ ಅಳವಡಿಸಿದಾಗ ಏನಾಗ್ತದೆ, ನಿಮ್ಗೆ ಹೆಚ್ಚಿನ ಒಂದು ಲಾಭ ಪಡಲಿಕ್ಕೆ ಸಾಧ್ಯತೆ ಇದೆ. ತಾವು ಏನ್ ಹೇಳ್ತೀರಿ ಕಬ್ಬಿನ ಬೇಸಾಯ ಲಾಭ ಅಂತ ಹೇಳ್ತಾರೆ, ಒಂದ್ ಎಕರೆಗೆ ಇಳುವರಿ ಅದು ಎಷ್ಟೆಷ್ಟು ತಕೋಬಹುದು ಚೆನ್ನಾಗಿ ಬೆಳೆದ್ರೆ? ಸರಾಸರಿ ಇಳುವರಿ ಏನದಪ್ಪಾ ಅಂತಂದ್ರೆ 30-35 ಟನ್ ಇದೆ. ಎಲ್ಲಾ ಕೆಲವು ಪಡ್ರೆ, ಬಟ್ ಕೆಲವು ರೈತರು ಚೆನ್ನಾಗಿ ಮಾಡ್ತಾ ಇದಾರೆ. ಬೀದರ್ದಲ್ಲಿ 60-70 ಟನ್ ತೆಗಿತಾ ಇದಾರೆ, ಕೆಲವರು 100 ಟನ್ ಕೂಡ ತೆಗಿತಾ ಇದಾರೆ. ಬಟ್ ನಾವು ಸರಾಸರಿ ಒಂದು 50-60 ಟನ್ ಬಂದ್ರೆ ಒಂದು ರೈತರಿಗೆ ಒಂದು ಹೆಚ್ಚಿನ ಲಾಭ ಆಗ್ತದೆ. ಅದಕ್ಕೋಸ್ಕರ ಇವೆಲ್ಲ ಒಂದು ಸಮಗ್ರ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು. ರೈತರು ಬರೀ ಕೇವಲ ಹೆಚ್ಚಿನ ಇಳುವರಿ ಪಡೆದಷ್ಟೇ ನೋಡ್ಕೋಬಾರ್ದು, ಯಾಕಂದ್ರೆ ಮಣ್ಣಿನ ಫಲವತ್ತತೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಇದು ದೀರ್ಘಾವಧಿ ತಳಿ ಆಗೋದ್ರಿಂದ ನಾವು ಹೆಚ್ಚಿನ ಮಣ್ಣಿನ ಫಲವತ್ತತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಮತ್ತು ಹೆಚ್ಚಿನ ಮಣ್ಣನ್ನು ಕಾಪಾಡಬೇಕು. ಯಾಕಂದ್ರೆ ನಾವು ಕೆಲವು ರೈತರು ಹೇಳ್ತಾರೆ 1 ಎಕರೆ 700 ಟನ್ ತೆಗಿತಾರೆ, 700 ಟನ್ ತೆಗಿಬಹುದು, ಆದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಏನಾಗ್ತದೆ ಅದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ಗಮನ ಹರಿಸಬೇಕು. ಅದಕ್ಕೆ ರೈತ ಬಾಂಧವರು ಹೆಚ್ಚಿನ ಒಂದು ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ ಹಾಕ್ರಿ, ಪ್ರೆಸ್ ಬಡ್ ಹಾಕ್ರಿ, ಮತ್ತೆ ಈಗ ನಾ ಈಗಾಗಲೇ ಹೇಳಿದ್ದೀನಿ ಹಸಿರೆಲೆ ಗೊಬ್ಬರ, ಸೆಣಬು, ದೇಂಚ, ಅವುಗಳು ಹಾಕೋದ್ರೆ ಏನಾಗ್ತದೆ ನಿಮ್ಮ ಮಣ್ಣಿನ ಗುಣಧರ್ಮ ನಿರಂತರವಾಗಿರ್ತದೆ, ನೀವು ನಿರಂತರವಾಗಿ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಆದಷ್ಟು ರೈತ ಒಂದು ಖರ್ಚನ್ನು ಕಡಿಮೆ ಮಾಡಿಕೊಂಡು ಒಂದು ಹೆಚ್ಚಿನ ಇಳುವರಿ ಪಡಿಬೇಕಂತ ನಾನು ಆಶಿಸ್ತೇನೆ. ಒಳ್ಳೆಯದು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ, ಇದುವರೆಗೂ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಏನಿದಾವೆ, ಯಾವ ರೀತಿ ರೈತರು ಹೊಸ ತಂತ್ರಜ್ಞಾನಗಳು ಅಳವಡಿಸಿಕೊಂಡು ಕಬ್ಬಿನ ಬೇಸಾಯವನ್ನ ಮಾಡಬಹುದು ಅಂತಕ್ಕಂತ ವಿಚಾರ ತಾವ್ ಹೇಳಿದಾಗೆ 1 ಎಕರೆಗೆ 35-40 ಟನ್ ಎವರೇಜ್ ಒಂದು ಇಳುವರಿನ ರೈತರು ಪಡಿಬಹುದು. ಈ ಸದ್ಯ 3,000 ರೂಪಾಯಿ ಟನ್ ಅಂತ ಇದ್ರು 120,000 ರೂಪಾಯಿ ತನಕ 1 ಎಕರೆಗೆ ಅವರು ಲಾಭ ಅಂದ್ರೆ ಒಟ್ಟು ಹಣವನ್ನು ಗಳಿಸಬಹುದು. ಅಲ್ಲಿ ಖರ್ಚು ಎಲ್ಲ ತೆಗೆದ್ರೆ ಸುಮಾರು 50-60 ಸಾವಿರ ರೂಪಾಯಿ 1 ಎಕರೆಗೆ ಉಳಿತಕ್ಕಂತ ಸಾಧ್ಯತೆಗಳಿದಾವೆ. ಅಲ್ಲಲ್ಲಿ ರೈತರು ಕಬ್ಬಿನ ಬೇಸಾಯ ಹೋಗ್ತಾ ಇದಾರೆ, ಶುಗರ್ ಫ್ಯಾಕ್ಟರಿಗೆ ಕೊಡ್ಲಿಕ್ಕೆ ಬರ್ತಾ ಇದಾರೆ, ಶುಗರ್ ಫ್ಯಾಕ್ಟರಿ ಅವರು ಮೋಟಿವೇಟ್ ಮಾಡ್ತಾ ಇದಾರೆ ರೈತರನ್ನ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಇಂತಹ ವಿಚಾರವನ್ನ ಗಮನಿಸಿ ಕಬ್ಬಿನ ಬೇಸಾಯವನ್ನ ಮಾಡುವಂತವ್ರು ಹೊಸ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಕಬ್ಬಿನ ಬೇಸಾಯವನ್ನ ಮಾಡಿದ್ರೆ ಖಂಡಿತ ಒಳ್ಳೆ ಇಳುವರಿಯನ್ನ ಪಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ರೈತರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ರೈತರ ಪರ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಇದುವರೆಗೆ ಕಬ್ಬಿನ ಬೆಳೆಯ ಸುಧಾರಿತ ಬೇಸಾಯ ತಾಂತ್ರಿಕತೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಪಾವಲತ್ತಿ ಇವರು. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ. एग्रीकल्चर इंफ्रास्ट्रक्चर फंड से पात्र लाभार्थी गोदामों का निर्माण कर सकते हैं. छटाई या ग्रेडिंग इकाई, पैकिंग हाउस, सप्लाई चेन और कोल्ड चेन जैसी सुविधाएं या फिर प्राथमिक कृषि प्रसंस्करण केंद्र की स्थापना कर सकते हैं. इस योजना के तहत पात्र लाभार्थियों को 2 करोड़ रुपए तक के ऋण पर अधिकतम 7 वर्ष के लिए ब्याज में 3% तक की छूट दी जा रही है. ऋण पुनर्भुगतान के लिए 6 महीने से 2 वर्ष तक मोरेटोरियम की सुविधा भी उपलब्ध है. इस योजना ने अब तक सफलता की कई मिसालें कायम की हैं, जैसे कि मध्य प्रदेश के लाभार्थी श्री विपिन त्रिपाठी ने एग्रीकल्चर वेस्ट से बायोफ्यूल बनाने का इनोवेटिव प्राइमरी प्रोसेसिंग सेंटर लगाया है. लोन मिलने की वजह से हम समय पर सारी मशीनों का प्रोक्योरमेंट और सारा सिविल वर्क टाइम पे करवा पाए, जिससे ये प्रोजेक्ट को लगाना संभव हो. राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं. कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತಹ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಲೋಚನೆ ಆಯೋಜನೆಗಳು ಉತ್ತಮಗೊಂಡಿದೆ.

ಆಯಿಲ್ ಫಾರ್ಮಿನ ರೈತರು ತಾಜಾ ಹಣ್ಣಿನ ಗೊಂಚಲು ಅಂದರೆ FFB ಉತ್ಪಾದನೆ ಮಾಡುತ್ತಾರೆ ಮತ್ತು ಇವುಗಳ ಪ್ರಸ್ತುತ ದರಗಳನ್ನು ಅಂತಾರಾಷ್ಟ್ರೀಯ ಮೊತ್ತದಲ್ಲಿನ ಏರಿಳಿತದ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತದೆ. ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ತಾಜಾ ಹಣ್ಣುಗಳ ಗೊಂಚಲಿನ ದರಕ್ಕಾಗಿ ರೈತರಿಗೆ ಆಶ್ವಾಸನೆ ನೀಡುತ್ತಲಿದೆ. ಇದನ್ನು ಕಾರ್ಯಸಾಧ್ಯತೆಯ ಮೌಲ್ಯ ಎಂದರೆ VP ಎನ್ನಲಾಗುತ್ತಿದೆ. ಅಂದರೆ ರೈತರಿಗೆ ಯಾವುದೇ ಹಾನಿಯಾಗಲು ಬಿಡುವುದಿಲ್ಲ. ಕಾರ್ಯಸಾಧ್ಯತೆಯ ಮೌಲ್ಯ ಅಂದರೆ VP ನಿಗದಿಪಡಿಸುವಿಕೆ ನವೆಂಬರ್ 1 ಆರಂಭವಾಗುವುದು ಮತ್ತು ಮುಂದಿನ ವರ್ಷ ಅಕ್ಟೋಬರ್ 31 ಮುಂದುವರಿಯುವುದು. ಇದನ್ನು ಆಯಿಲ್ ಫಾರ್ಮ್ ವರ್ಷ ಎಂದು ಕರೆಯಲಾಗುತ್ತದೆ. ಈ ಯೋಜನೆ ಅಡಿಯಲ್ಲಿ ವರ್ಷ 2025-26 ಆಯಿಲ್ ಫಾರ್ಮಿನ ಸೀಮೆಯನ್ನು 6.5 ಹೆಕ್ಟರ್ ಸೃಷ್ಟಿಸುವ ಮತ್ತು ಕಚ್ಚಾ ಆಯಿಲ್ ಫಾರ್ಮಿನ ಉತ್ಪಾದನೆಯನ್ನು ವರ್ಷ 2025-26 11.20 ಟನ್ವರೆಗೆ ತಲುಪಿಸುವ ಗುರಿ ನಿರ್ಧರಿಸಲಾಗಿದೆ. ಸರ್ಕಾರದ ಈ ಮಹತ್ವಪೂರ್ಣ ನಿರ್ಧಾರದಿಂದ ದೇಶದ ಆಯಿಲ್ ಫಾರ್ಮಿನ ಕೃಷಿ ಮಾಡುವ ರೈತರಲ್ಲಿ ವಿಶ್ವಾಸ ಹುಟ್ಟುವುದು ಮತ್ತು ಅವರ ಕೃಷಿಯ ಸೀಮೆಯನ್ನು ಹೆಚ್ಚಿಸುವರು. ಈ ರೀತಿಯಲ್ಲಿ ಪಾಮ್ ಆಯಿಲಿನ ಉತ್ಪಾದನೆ ಹೆಚ್ಚುವುದು, ಇದರಿಂದಾಗಿ ರೈತರ ಆದಾಯ ಹೆಚ್ಚುವುದು ಮತ್ತು ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಸಹ ಸದೃಢವಾಗುವುದು. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ನಾಳಿನ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 14/12/2021 ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ ಎಂದು ಮಾಹಿತಿ ಬಂದಿದ್ದು, ಗರಿಷ್ಠ 31 ಮತ್ತು ಕನಿಷ್ಠ 18°C ಉಷ್ಣಾಂಶ ಇರುವುದೆಂದು ತಿಳಿದುಬಂದಿದೆ. ಹಾಗೆಯೇ ಗರಿಷ್ಠ 80 ಮತ್ತು ಕನಿಷ್ಠ 58% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಮತ್ತು ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಶೇಂಗಾವನ್ನು ಬಿತ್ತನೆ ಮಾಡಿದ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಬೇಗನೆ ಬಿತ್ತನೆ ಮಾಡಿದ ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ನೋಡಿಕೊಂಡು ಕೊಯ್ಲನ್ನು ಮಾಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡಿದಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಳೆಗಳನ್ನು ಅಳವಡಿಸಬೇಕು ಅಥವಾ 2 ಮೆಟಾರಿಜಿಯಂ ಅನಿಸೋಪ್ಲಿಯೇ ಅಥವಾ 2 ಮೆಟಾರಿಜಿಯಂ ರಿಲೇ ಜೈವಿಕ ಸಿಲಿಂಡರ್ ಕೀಟನಾಶಕವನ್ನು ಅಥವಾ 0.4 ಇಮಾಮೆಕ್ಯೂನ್ ಬೆಂಜೋಯೇಟ್ 5 HG ಅಥವಾ 0.25 ಮಿಲಿಲೀಟರ್ ಕ್ಲೋರಾನ್ ಎಂಟ್ರನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಹಿಂಗಾರಿ ಜೋಳದ ಬೆಳೆ 30 ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪಡಿಸಬೇಕು. ಇನ್ನು ಜೋಳದಲ್ಲಿ ಸುಳಿ ನೊಣದ ಬಾಧೆಗೆ ರೈತ ಬಾಂಧವರು 2 ಫರ್ಫೆನೋಫಾಸ್ 50 EC ಅಥವಾ 2 ಕ್ಲೋರಿಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಜಿಲ್ಲೆಯಲ್ಲಿ ಭತ್ತದ ಕಟಾವು ಕಾರ್ಯ ಪ್ರಗತಿಯಲ್ಲಿದ್ದು ರೈತ ಬಾಂಧವರು ಕಟಾವು ಕಾರ್ಯವನ್ನು ಮಾಡುತ್ತಿದ್ದಾರೆ. ಕಟಾವು ಮಾಡದೇ ಇದ್ದ ಭತ್ತದ ತೆನೆಗಳಿಗೆ ಮೊಳಕೆ ಬಾರದಂತೆ ತಡೆಯಲು 1% ಉಪ್ಪಿನ ದ್ರಾವಣವನ್ನು ಸಿಂಪಡಿಸಬೇಕು. ಹಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು, ಬಣವೆ ಹಾಕುವ ಮೊದಲು ಭತ್ತದ ಹುಲ್ಲನ್ನು ಚೆನ್ನಾಗಿ ಒಣಗಿಸಬೇಕು, ಹಾಗೆಯೇ ನಂತರ ಬಣವೆಯನ್ನು ಹಾಕುವುದು ಉತ್ತಮ. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಕಡಲೆಯನ್ನು ಬಿತ್ತಿದ ರೈತ ಬಾಂಧವರು ಗಮನಿಸಬೇಕು. ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ್ ಕೀಟದ ಹತೋಟಿಗಾಗಿ 0.15 ಕ್ಲೋರಾನ್ ಎಂಟ್ರನಲ್ಲಿ ಪ್ಲೋರ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಚಿಕ್ಪಿ ಮ್ಯಾಜಿಕ್ ಅಥವಾ 20 ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟಿನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈ ಸಿಂಪರಣೆಯನ್ನು ಮತ್ತೆ 15 ಅಂತರದಲ್ಲಿ ಕೈಗೊಳ್ಳಬೇಕು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚಿವುಟುವುದರಿಂದ ಹೆಚ್ಚಿನ ಕವಲೊಡೆದು ಇಳುವರಿಯನ್ನು ಹೆಚ್ಚಾಗಿ ಪಡೆಯಬಹುದು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕಾಣಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಟ್ಟಿಗೆಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು. ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೀಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಬೇಗನೆ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಮಳೆ ಇಲ್ಲದ ಸಮಯದಲ್ಲಿ ಹತ್ತಿಯನ್ನು ಬಿಡಿಸಿಕೊಳ್ಬೇಕು. ಇನ್ನು ಜಿಲ್ಲೆಯಲ್ಲಿ ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ ನುಸಿ ರಸ ಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿರುವಂತೆ ಹಾಕಬೇಕು. ಅಥವಾ 0.3 ಗ್ರಾಂ ಡೈನೆಟೋಫುರಾನ್ 50 SG ಅಥವಾ 1 ಮಿಲಿಲೀಟರ್ ಸ್ಪೈರೋಮೆಸಫಿನ್ 39.9 SC ಅಥವಾ 1 ಗ್ರಾಂ ಡೈನೆಟೋಫುರಾನ್ 50 WP ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮಾಮೆಕ್ಯುನ್ ಬೆಂಜೋಯೇಟ್ 5 SG ಅಥವಾ 1 ಮಿಲಿಲೀಟರ್ ಕ್ಲೋರೋಫೆರಿಫೈರ್ 10 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ. ಇನ್ನು ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ರೈತ ಬಾಂಧವರು 1 ಗ್ರಾಂ ಕಾರ್ಬನ್ಡೈಸಮ್ 50 WP ಅಥವಾ 1 ಮಿಲಿಲೀಟರ್ ಪೆನ್ಕೊನೋಜಾಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸುವುದರಿಂದ ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ಬಾಧೆ